ಡಾಕ್ಟರ್, ನನಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟರ್? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧವರೇ, ಈಗ ಕೇಳಿ ಕೃಷಿ ಅನುಭವ ಕುರಿತು ಶ್ರೀ ಯಮನೂರಪ್ಪ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಜಿಲಕಮುಖಿ ಗ್ರಾಮದ ಯಮನಪ್ಪ ಪರಾಪುರ ಅನ್ನುವಂಥ ಒಬ್ಬ ರೈತರು ನಮ್ಮೊಂದಿಗಿದ್ದಾರೆ. ಇವರು ಸುಮಾರು 1.5 ಎಕರೆ ಕೃಷಿ ಭೂಮಿಯಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 1-2 ಎಕರೆ ನೀರಾವರಿ ಇದೆ. ಸಜ್ಜೆ, ಮೆಕ್ಕೆಜೋಳ ಇವು ಇವರ ಮುಖ್ಯ ಬೆಳೆಗಳು. ಜೊತೆಗೆ ಅವರಿಗೆ ಮನೆಗೆ ಅಗತ್ಯವಿದ್ದಷ್ಟು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಏನೂ ತರಲಾರದಂತೆ ತಮ್ಮ ಮನೆಗೆ ಆಹಾರಕ್ಕೆ ಬೇಕಾಗುವಂತಹ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಯಮನಪ್ಪರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಯಮನಪ್ಪ ಪರಾಪುರ, ಈ ಪರಾಪುರ ಏನು ಊರು ಸರ್? ಅದು ಎಲ್ಲಿ ಬರುತ್ತೆ? ಮುಸಲಾಪುರ ಹತ್ರ ಇದ್ರಿ ಸರ್. ಹೌದಾ? ಹಾಂ ಸರ್. ಹಾಂ, ಅದು ನಿಮ್ಗೆ ಅಡ್ಡ ಹೆಸರು ಬಿದ್ದಿದೆ ಈಗ? ನಮ್ಮಪ್ಪರ ಅದ ಊರು ಸರ್. ಪರಾಪುರದವರು? ಹ್ಞೂ ಸರ್. ಹ್ಞೂ, ಅವರು ಇಲ್ಲಿ ಹಳೆ ತನಕಂತ ಸರ್ ನಮ್ಮ ಅವರು. ಓಹೋ, ಹಳೆ ತನಕ ಬರೋ ಪದ್ಧತಿ ಇದೆ ನಿಮ್ಮಲ್ಲಿ? ಆಯ್ತು ಸರ್, ಅವಾಗ ಎಂದಕ್ಕೆ ಬಂದಾರೆ ಸರ್, ಈಗ ರೈತ್ರಿ. ಹಳೆ ತನಕ ಬಂದ್ರಲ್ಲ ನಿಮ್ಮ ತಂದೆಯವರು? ಸಂಬಂಧಿಕರಲ್ಲೋ ಅಥವಾ ಬೇರೆನಾ? ಸಂಬಂಧಿಕ ಸರ್. ಸಂಬಂಧಿಕರು ಅಂದ್ರೆ ಈಗ ಹಳೆ ತನಕ ಬರೋದಂದ್ರೆ ಏನು, ಅದ್ರ ಸ್ವಲ್ಪ ವಿವರ ಹೇಳ್ರಿ, ಹೆಂಗೆ ಅದು ಹಳೆ ತನಕ ಸರ? ನಮ್ಮ ತಾತಾಗ ಒಬ್ಬರೇ ಹೆಣ್ಮಗಳು ಸರ್, ಅವರು ಗಂಡ್ಮಕ್ಳಲ್ಲ ಸರ್ ಆ ಥರ, ಹಂಗಾಗಿ ಅವ್ರನ್ನ ಹಳೆ ತನಕಂತಂದು ಮಗನ ಸರಿ ಸರ್ ಅವರು. ಗಂಡ್ಮಕ್ಳಿರಲ್ಲ ಸರ್? ಗಂಡ್ಮಕ್ಳು ಇರೋಲ್ಲ, ಅವ್ರ ಭೂಮಿಗೆ ಅವರು ವಾರಿಸ್ತಾರ ಕರ ಸರ್. ಆ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳಿ ಸರ್. ಈ ಹಳೆ ತನಕ ತರುವಾಗ ರಕ್ತ ಸಂಬಂಧಿಗಳನ್ನೇ ಮಾಡ್ಕೊಳ್ತೀರಪ್ಪ ಅಂದ್ರೆ ಸೋದರ ಮಾವ ಅಂದ್ರು ಇಂಥವ್ರನ್ನೇ ಅಷ್ಟೇ, ಹೊರಗಿನವ್ರನ್ನ ತರಲ್ಲ? ಬರಲ್ಲ ಸರ್, ಆಸ್ತಿ ಹೊರಗೆ ಹೋಗ್ಬಾರ್ದು ಅಂತ ಅಲ್ಲ ಸರ್, ಬಳಕೆ ಇರಲ್ಲ ಸರ್, ಹೊರಗೆ ತರಕ್ ಸರ್ ಪರಿಚಯ ಇರಲ್ರಿ. ಈಗ ಈಗ ನಮ್ದೆಲ್ಲ ಅವ್ರು ಎಲ್ಲ ಅನುಭವ ಇರ್ತದೆ, ಪರಿಚಯ ಪರಿಚಯ ಇರ್ತಲ್ಲ ಸರ್ ಆ ತರ, ಹಂಗಾಗಿ ಈ ಕುಟುಂಬದ ರಕ್ಷಣೆಗೆ ಮಾಡ್ಕೊಂಡು ಕುಟುಂಬದ ಅಭಿವೃದ್ಧಿಗೆ ಅವ್ರು ದುಡಿತಾರೆ ಅಂತಕ್ಕಂಥ ನಂಬಿಕೆ ಎಲ್ಲ ಇರುತ್ತೆ. ಹ್ಞೂ ಸರ್. ಹಾಂ ಹಾಂ, ಆ ಕಾರಣಕ್ಕಾಗಿ ಹಳೆತನಕ್ಕೆ ಸಂಬಂಧಗಳಲ್ಲೇ ಹೆಚ್ಚು ಮಾಡೋದು. ಹ್ಞೂ ಸರ್. ಎಷ್ಟು ಎಕರೆ ಭೂಮಿ ಇತ್ತು ನಿಮ್ಮ ತಂದೆಯವ್ರು ಬಂದಾಗ? ಇಲ್ಲ ಅದು ನಮ್ಮ ತಂದೆಯವ್ರು ಬಂದ 20 ಎಕರೆ ಸರ್. ಅವರು 3 ಸರ್. ಯಾರು? ನಮ್ಮ ಅಜ್ಜನಾರು ಸರ್. 4 ಮಂದಿ ಸರ್. 4 ಮಂದಿ ಅವರು? 4 ಮಂದಿ ರೀ. 4 ಮಂದಿಯಲ್ಲಿ ಯಾರಿಗೂ ಗಂಡ್ಮಕ್ಳು ಇರ್ಲಿಲ್ವಾ? ಹಾಗಿದ್ದಾರೆ. ನಮ್ಮ ಅಜ್ಜರಿಗೆ ಅಷ್ಟೇ ಹೆಣ್ಮಗಳು ಒಬ್ರು. ನಿಮ್ಮ ಅಜ್ಜರಿಗೆ ಪಾಲಿಗೆ ಎಷ್ಟಿತ್ತು ಭೂಮಿ? 5 ಎಕರೆ ಸರ್. 5 ಎಕರೆ ಇತ್ತು ಸರ್. 5 ಎಕರೆ ಉಳಿಸ್ಕೊಂಡಿದಾರ? 5 ಸರ್. ಒಂದು ನಾವು ಸಣ್ಣರಿದ್ದಾಗ 1 ಎಕರೆ ಮಾರಿದ್ರ, ಅವಾಗ ನಮ್ಮ ಅಪ್ಪರ ಮಾಡಿದ್ರು. ಯಾಕೆ? ಹಾಗಾಗಿ ಕಷ್ಟ ಅವಾಗ ರೀ. ಈಗ 8 ಎಕರೆ ಭೂಮಿ ಉಳಿದಿದೆ? ಈಗ 3.5 ಎಕರೆ ಐತೆ ಸರ್. 3.5 ಎಕರೆ? ಹ್ಞೂ ಸರ್. 3.5 ಎಕರೆ ಇವಾಗ 2 ಎಕರೆ ನೀರಾವರಿ ಐತ್ರಿ, 1.5 ಎಕರೆ ಬರ್ಬೇಕು ನವಣಿ ಚಜ್ಜಿ ಮೆಕ್ಕೆಜೋಳ ಬೆಳೆ. 3.5 ಎಕರೆಯಲ್ಲಿ ಹ್ಞೂ ಸರ್ ನೀವು ಕೃಷಿ ಮಾಡ್ತಾ ಇದ್ರಲ್ವಾ? ಹೌದು ಸರ್. ಏನೇನು ಮುಖ್ಯ ಬೆಳೆಗಳು ನಿಮ್ಮ ಇದರಲ್ಲಿ? ನಾವು ಕಡ್ಲಿ, ಮೆಕ್ಕೆಜೋಳ ಸರ್, ಚಜ್ಜಿ ಬೆಳಿತೇವೆ ಸರ್. ಯಾವುದು ಹೆಚ್ಚು ಲಾಭ ತರುವಂಥ ಬೆಳೆ? ಲಾಭ ಅನ್ನಕ್ಕೆ ಸರ್ ಎಲ್ಲದು ಭಾಳ ಕಷ್ಟ ಐತ್ರಿ. ಈಗ ನಾವು ಬೆಳಿತಕ್ಕಂಥದ್ದು ಬೆಳಿತೀವಿ ರೀ, ಮಾರ್ಕೆಟ್ ಎಲ್ಲ ಆ ಥರ ಭಾಳ ಲಾಸ್ ಐತ್ರಿ ರೈತರಿಗೆ. ಯಾವಾಗಲೂ ಲಾಸ? ಈಗ ಸರ್ ಇಲ್ಲಿದ್ದ ಎಲ್ಲ ಖರ್ಚು ಭಾಳ ಐತೆ ಸರ್, ಲೇಬರ್ ಪೇಮೆಂಟ್ ಜಾಸ್ತಿ ರೀ, ಖರ್ಚು ಭಾಳ ಐತ್ರಿ. ಅಂದ್ರೆ ಈಗ ಲಾಸೇ ಆಗೋದಾದ್ರೆ ಕೃಷಿಯನ್ನು ಕೈ ಬಿಡ್ತಾರೆ ಜನ, ಆದ್ರೂ ನೀವು ಕೃಷಿ ಮಾಡ್ತಾ ಇದ್ರಿ? ಮಾಡ್ಬೇಕು ಸರ್, ನಾವು ಈಗ ಮಾಡ್ಕೊಂತ ಪದ್ಧತಿ ಬಂದ್ಬಿಟ್ಟಿವಿ ಸರ್, ಮಾಡ್ಲೇಬೇಕ್ರ, ಬೇರೆ ಮಾಡಕ್ಕಂತ ಆಗಲ್ಲ ಸರ್ ನಮ್ಗೆ ಕೆಲಸ. ನಾವು ಕೃಷಿ ಮಾಡ್ಕೊಂತ ಬಂದಿವಲ್ರಿ ವ್ಯವಸಾಯ, ಅದನ್ನ ಮಾಡ್ಲೇಬೇಕು. ನಾವು ಹೆಚ್ಚು ಸಾಲ ಸೋಲ ಮಾಡ್ಕೊಂಡ್ಬಿಟ್ರೆ ಹೇಗೆ? ಏನ್ ಸಾಲ ಅಂತ ಮಾಡಗಲ್ರಿ, ನಮ್ದು ಎಷ್ಟು ಇದಾಗುತ್ತೆ ಅಷ್ಟು ಮಾಡ್ಕೊಂತಾರೆ. ನಾವು ಸಾಲ ಏನ್ ಮಾಡ್ಕೊಂಡಿಲ್ಲ ಸರ್, ಇದ್ದಿದ್ರಲ್ಲೇ ಮಾಡ್ಕೊಂತ ಮಾಡ್ಕೊಂಡು ಹೋಗ್ತೀರಿ ಸರ್. ಅಂದ್ರೆ ಈಗ ನೀವು ಮೆಕ್ಕೆಜೋಳವನ್ನು ಬೆಳಿತೀರಂತ ಇಟ್ಕೊಳ್ಳಿ, ನಿಮ್ಮ ಭಾಗದಲ್ಲಿ ನಿಮ್ಮ ಈ ಭೂಮಿಯಲ್ಲಿ ಎಕರೆಗೆ ಇಳುವರಿ ಪ್ರಮಾಣ ಎಷ್ಟು ಬರ್ತದೆ? ಒಂದು 30-35 ಪ್ಯಾಕೆಟ್ ಬರ್ತದೆ. ನೀವು ಬೆಳೆ ಪರಿವರ್ತನೆ ಮಾಡಲ್ವಾ? ವರ್ಷ ಈ ವರ್ಷ ಬೆಳೆ ಮೆಕ್ಕೆಜೋಳ, ಮುಂದ ವರ್ಷ ಬೇರೆ ಮಾಡ್ತೀರಾ? ಮಾಡ್ತಾರೆ ಹೇಗೆ? ಬೇರೆ ಬೇರೆ ಸರ್. ಈ ವರ್ಷ ಮೆಕ್ಕೆಜೋಳ ಹಾಕಿವಂದ್ರೆ ನೆಕ್ಸ್ಟ್ ಚಜ್ಜಿ ಬಿತ್ತವ್ರೆ, ಕಾಲು ಚೇಂಜ್ ಮಾಡ್ಕೊಂತಾರೆ. ಒಂದ ಪೀಕ್ ಹಾಕ್ಯಂತ ಹೋದ್ರೆ ಸರ್ ಬೆಳೆ ಕಮ್ಮಿ ಆಗತ್ತೆ, ಇಳುವರಿ ಕಮ್ಮಿ ಆಗುತ್ತೆ, ಇಳುವರಿ ಕಮ್ಮಿ ಆಗತ್ತೆ. ಒಂದ್ ವರ್ಷ ಬೇರೆ ಬೇರೆ ಆತಂದ್ರೆ ಇಳುವರಿ ಸ್ವಲ್ಪ ಜಾಸ್ತಿ ಆಗತ್ತೆ. ಮೆಕ್ಕೆಜೋಳದ ಜೊತೆಗೆ ನೀವು ಅಕ್ಕಡಿಯಾಗಿ ಬೇರೆ ಏನಾರ ಅದರಲ್ಲಿ ಮಿಶ್ರ ಬೆಳೆ ಬೆಳಿತೀರಾ? ಬೆಳೆಯಲ್ಲ ಸರ್, ಚಜ್ಜಿ ಬಿತ್ತೀರಿ ಸರ್, ನಾಲ್ಕು ಸಾಲಿ ಒಂದು ತೊಗರಿ ಅಕ್ಕಡಿ ಇರಿ ಸರ್, ಹೆಸರು ಹಾಕ್ತವ್ರು ತಿನ್ನಕ ನಮ್ಮ ಮನೆಗೆ ಬಳಕೆ ಅಂತ ಬೇಕಲ್ಲ ಸರ್, ಹಾಕ್ತವ್ರು ತೊಗರಿಯಲ್ಲಿ. ಸಜ್ಜೆಯಲ್ಲಿ ಸರ್? ಸಜ್ಜೆಯಲ್ಲಿ ಹಾಕ್ತವ್ರಿ. ಈಗ ನಿಮಗೆ ಈಗ ಮನೆಗೆ ಬೇಕಾಗುವಂಥ ತರಕಾರಿ ಆಗಿರ್ಬೋದು ಇತ್ಯಾದಿ ಏನೇನು ಬೆಳೀತಾ ಇದ್ದೀರಿ? ತರಕಾರಿ ಮೆಣಸಿಂದು ಇರೋದೇ ಸರ್, ಸೊಪ್ಪು ಅಂತ ಬೆಳಿತಾರೆ. ತರಕಾರಿ ನೀವು ಮಾರುಕಟ್ಟೆ ಕೊಡಲ್ವಾ? ಕೊಡಲ್ಲ ಸರ್. ಯಾಕೆ? ನಮ್ಮ ಮನೆ ಪೂರ್ತಕ ನಾವು ಹಾಕ್ಯಂತವ್ರೆ. ಈಗ ತರಕಾರಿ ದಿನನಿತ್ಯ ನಿಮಗೆ ಕಾಸು ತಂದು ಕೊಡುತ್ತೆ, ಹಣಕಾಸಿನ ಸಮಸ್ಯೆಗಳನ್ನೆಲ್ಲ ಬಗೆಹರಿತದೆ ಅಂತೇಳಿ ಹೆಚ್ಚು ಜನ ತರಕಾರಿಗಳನ್ನೆಲ್ಲ ಬೆಳೀತಾ ಇರ್ತಾರೆ. ಹೌದು, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೋದಲ್ಲ ನೀವು? ನಮಗೆ ಭೂಮಿ ಬೆಳೆಯಲ್ಲ ಸರ್, ಮಾಡಕ್ಕಾಗಲ್ಲ. ನಮ್ಮ ಮನೆ ಪೂರ್ತಕ ನಾವು ಖರ್ಚು ಮಾಡ್ಕೊಂಡ್ರೆ ಹೊರಗಡೆ ಅಂತಾರೆ ಅದಂತಂದು ನಾಲ್ಕು ಸಾಲ ಮಾಡ್ಕೊ ಮಾಡ್ತಾರೆ. ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಅದೇ ಹಣ ಇಲ್ಲಿ ಉಳಿತದೆ. ಹ್ಞೂ ಸರ್. ನೀವು ಹೊರಗಡೆ ಹೋಗಿ ತರೋದು ತರಕನ ಇಲ್ಲಿ ನಮ್ದ ಮಾಡ್ಕೊ ಮಾಡ್ತಾರೆ. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ ಯಮುನಪುರ? ಆರು ಜನ ಇದ್ರಿ ಸರ್. ಯಾರ್ಯಾರು ಇದ್ರಿ ಹೇಳ್ರಿ? ನಮ್ಮ ತಮ್ಮ, ನಮ್ಮ ತಮ್ಮನ ಹೆಂಡತಿ, ನಾವು, ನಮ್ಮ ಹೆಣ್ಮಕ್ಳು, ನಮ್ಮ ತಾಯಿಯವರು. ನಿಮ್ಮ ತಾಯಿಯವರು? ತಂದೆ? ತಂದೆ ಅಲ್ಲ ಸರ್, ಮಕ್ಕಳು ಅದಾರ. ಮೂವರು ಜನ ಅದಾರ್ರಿ, ಇಬ್ಬರು ಗಂಡು ಮಕ್ಕಳು, ಒಬ್ಬ ಗಂಡು ಮಕ್ಕಳು ರೀ, ನಾವು ಇಬ್ಬರು ಗಂಡು ಮಕ್ಕಳು ಅದಾರ. ಇವೆಲ್ಲ ಕೂಡು ಕುಟುಂಬ ನಿಮ್ಮ? ಹ್ಞೂ ಸರ್. ಈ ಕೂಡು ಕುಟುಂಬ ಈ ಕೃಷಿಯನ್ನೇ ಮಾತ್ರ ಅವಲಂಬಿಸ್ಕೊಂಡಿದೆಯಾ, ಬೇರೆ ಏನಾದ್ರು ವ್ಯವಹಾರ, ಬೇರೆ ಏನಾದ್ರು ಕೆಲಸ ಮಾಡೋದು? ಇಲ್ಲ ಸರ್, ಎಲ್ಲ ಈ ಕೃಷಿದೆ. ಕೃಷಿಯಲ್ಲಿ? ಹ್ಞೂ ಸರ್. ಎಷ್ಟು ಜನ ಕೃಷಿಯಲ್ಲಿ ತೊಡ್ಕೊಂಡಿದ್ರಿ ನೀವೆಲ್ಲ? ನಾವು ಹೋಸರು ಮನೆಯವ್ರಿ, ಕೃಷಿಯಾಗ ನಾವು, ಬೇರೆ ದೇವದೇ ಅಲ್ಲ ರೀ ನಮ್ದು. ಮೂರು ಎಕರೆ ಭೂಮಿ? ಹ್ಞೂ ಸರ್. ಎಲ್ಲರೂ ಸೇರಿ ಸ್ವಲ್ಪ ಮಾಡ್ಕೊಂಡಿರ್ತಾರೆ ಸರ್, ಹೊಲ ಪಕ್ಕಕ್ಕೆ ಇರ್ತಾವಲ್ರಿ ಗುತ್ತಿಗೆ ಅಂತ ಹಾಕೊಂಡು. ಹಂಗೆ ತಗೊಳ್ತೀರಿ? ಹ್ಞೂ ಸರ್. ಹಂಗೆ ಎಷ್ಟು ತಗೊಂಡ್ರಿ? ಎರಡು ಎಕರೆ ಸರ್ ಅದು. ಅದರಲ್ಲಿ ಏನೇನು ಬೆಳಿತೀರಿ? ಅದು ಮೆಕ್ಕೆಜೋಳ, ಕಡ್ಲೆ ಹಾಕ್ಯಂತವ್ರೆ, ನೆರವರಿನ ಮಾಡ್ಕೊಂಡಿವ್ರಿ ಸರ್. ಈಗ ನಿಮ್ಮಲ್ಲಿ ಕೂಲಿಕಾರರ ಸಮಸ್ಯೆ ಇದೆಯಾ? ಕಳೆ ತೆಗಿಯಕ್ ಬೇಕಾಗ್ಬೋದು, ಬೇರೆ ಏನೋ ಸುಮಾರು ಮೆಕ್ಕೆ ತಾನೆ ಮುರಿಯಕ್ ಬೇಕಾಗ್ಬೋದು, ಹೇಗೆ? ಸುಮಾರು ಐತೆ ಸರ್. ಭಾಳ ಅಂದ್ರೆ ಭಾಳ ಐತೆ ಸರ್ ಕೂಲಿ ಅರ್ದು. ಈಗ ರೇಟು ಜಂಪ್ ಆಗಿಬಿಡೋದು ಸರ್, 200-250 ಪೇಮೆಂಟ್ ಸರ್. ನಮ್ಗೆ ಲಾಭ ಅಂತಕ್ಕದ ರೈತರಿಗೆ ಏನಿಲ್ಲ ಸರ್ ಈಗ. ಅಂದ್ರೆ ಈಗ ನೀವು ಕೂಲಿ ಆಳುಗಳು ಬೇಕಾಗ್ತವ ನಿಮಗೆ? ಬೇಕಾಗ್ತವ ಸರ್. ಬೇಕಾದ್ರೆ ಈಗ ಭಾಳ ಈಗ ಸುಗ್ಗಿ ಒಳಗ್ರಿ ಅಲ್ಲಿ ಅಲ್ಲಿ 4 ಮಂದಿ ಹೋಗ್ಬಿಡ್ತಾರೆ ಸರ್, 20 ಸ್ಥಳಗೂ ಹೊಂಟು ಬಿಟ್ಟಾರೆ ಸರ್. ನಮ್ಮ ಕಡೆ ಸೀಟ್ಸ್ ಒಂದು ಮಾಡ್ಕೊಂಡ್ ಸರ್, ಇಲ್ಲಿದ್ದ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಕೂಲಿನೂ ಜಾಸ್ತಿ ಕೊಡ್ತಾರೆ? ಹ್ಞೂ ಸರ್. ನೀವು ಸಣ್ಣ ಪುಟ್ಟ ರೈತರು ಕೊಡಲ್ಲ ಜಾಸ್ತಿ? ಏನ್ ಮಾಡಕ್ ಸರ್, ನಮ್ಗೆ ನಾವು ಮಾಡ್ಕೊಂಡ ಅದ 20 ರೂಪಾಯಿ ನಮ್ಗೆ ಬೆಳೆಯೋದ ಅವ್ರಿಗೆ ಕೊಟ್ಟು ಬಿಡೋದ್ರಿ ನಾವು. ಅಲ್ಲಿ ಆದ್ರೆ ಜಾಸ್ತಿ ಕೂಲಿ ಸಿಗುತ್ತೆ? ಜಾಸ್ತಿ ಸಿಗುತ್ತೆ ಅವ್ರಿಗೆ, ಇಲ್ಲಿ ಮಾಡಾಗಿಲ್ರಿ, ಇಲ್ಲಿ ಅಲ್ಲಿ ಹೋಗ್ಬಿಡ್ತಾರೆ. ನೀವು ಈ ಸೀಡ್ಸ್ ಮಾಡೋದೆಲ್ಲ ಮಾಡಿದ್ರೆ ಸರ್? ಮಾಡಲ್ರಿ. ಇಲ್ಲಿ ನಿಮ್ಮ ಅಕ್ಕಪಕ್ಕ ಎಲ್ಲಿದೆ ಸೀಡ್ಸ್ ತಯಾರು ಮಾಡೋಂಥದ್ದು, ಬೀಜ ಉತ್ಪಾದನೆ ಚಟುವಟಿಕೆಗಳು? ಇಲ್ಲಿ ಅಕ್ಕಪಕ್ಕ ಅಂದ್ರೆ ಸರ್ ಇಲ್ರಿ, ಫಾರ್ಮ್ ಅದಾವ್ರಿ. ನಮ್ಗಂತ ಎಲ್ಲಿ ಹೋಗ್ತಾರೆ? ಮತ್ತೆ ನೀವು ಕೂಲಿ ಕಾರ್ಮಿಕರೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ ಅಂತಿರಲ್ಲ, ಯಾವ ಕಡೆ ಹೋಗ್ತಾರೆ? ಚನ್ನಾಳು, ಕುದುರಮತಿ ಹಿಂಗ ಹೊಂಟಾರ ಸರ್. ಅವ್ರ ಇದ್ದಲ್ಲಿಗೆ ವಾಹನಗಳು ಬರ್ತವೆ, ಕರ್ಕೊಂಡು ಹೋಗ್ತಾರೆ ಸರ್, ಮತ್ತೆ ಬಂದ್ಬಿಡ್ತಾರೆ. ಹ್ಞೂ ಸರ್. ನೀವು ಮತ್ತೆ ಹೀಗೆ ಬೇರೆಯವ್ರ ಜೊತೆ ಕೆಲಸ ಮಾಡಕ್ ಹೋಗ್ತೀರಾ? ಇಲ್ಲ ಸರ್. ಬೇರೆಯವ್ರ ಹೊಲದ ಕೆಲಸ ಈ ತರದೇನಿಲ್ಲ? ನಮ್ಮ ಹೊಲದಾಗ ನಿಮ್ಮ ಹೊಲದ ಕೆಲಸ ಮಾಡಕ್ ಸಾಕಷ್ಟು ಇದೆ. ಆಯ್ತು ಸರ್. ನಮ್ಮ ಹೊಲದಾಗ ಅಷ್ಟೇ. ಏನು ಓದಿದ್ರಿ ಯಮುನಾಪುರ ನೀವು? 2nd class ಸರ್. ಹೌದಾ? ಹ್ಞೂ ಸರ್. ಆಮೇಲೆ ಈಗ ನಿಮ್ಮಲ್ಲಿ ಮೊದಲೆಲ್ಲ ಈ ನೆವಣಿ ಇಂಥವೆಲ್ಲ ಬೆಳೀತಾ ಇದ್ರ? ಬೆಳೀತಿದ್ರ ಸರ್. ನಮ್ಮಪ್ಪರು ನೆವಣಿ, ಚಜ್ಜಿ, ಭೋಗಪ್ಪರ ಜೋಳ ಅಂತ ಇತ್ತು ಅವಾಗ, ಜವರಿ ಟೈಪ್ ರೀ, ಅದನ್ನ ಬೆಳೀತಿದ್ರು. ಈಗ ಅವೆಲ್ಲ ಹೋದವು? ಹೋದ ಸರ್. ಅವು ನೀವು ನೆವಣಿ ಬೆಳೀತೀರಾ? ನೆವಣಿ ಬೆಳಿತೀವಿ ಸರ್. ಯಾಕೆ ಬೆಳಿತೀರಿ ಅದನ್ನ ಸರ್? ಅದರಲ್ಲಿದ್ದ ನಾವು ಈಗ ಊಟ ಮಾಡೋಕ್ ಸರ್, ಆಗ ಅದನ್ನ ಡಾಕ್ಟರ್ ಎಲ್ಲ ಅದನ್ನ ಹೇಳ್ತಾರೆ ಸರ್, ನೆವಣಿಯನ್ನ ಊಟ ಮಾಡಂತ ಹೇಳ್ತಾರೆ, ರಾಗಿ ಮುದ್ದಿರಿ. ಈಗ ನೀವು ಊಟಕ್ಕಾಗಿ ನೆವಣಿ ಬೆಳಿತೀರಾ? ಬೇರೆಯವರು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಅಂತ ಬೆಳಿತೀರಿ? ಇಲ್ಲ ರೀ, ಊಟಕ್ಕಾಗ್ರೆ ನಾವು ಮಾಡ್ಕೊಂತವ್ರು. ಎಷ್ಟು ಚೀಲ ಬೆಳಿತೀರಿ ವರ್ಷ ನೀವು? ಒಂದು 8-9 ಚೀಲ ಸಾಕ್ರಿ. ಸಾಕಾಗ್ತದೆ. ಈಗಲೂ ನೀವು ನೆವಣಿಯನ್ನ ಹೆಚ್ಚು ಬಳಸದ ಊಟಕ್ಕೆ? ಇಲ್ರಿ, ಕಮ್ಮಿ ರೀ. ಭತ್ತ ಒಂದಿರುತ್ತಲ್ರಿ ನೆಲ್ಲ, ಅದನ್ನ ಅದನ್ನ ಮಿಕ್ಸ್ ಮಾಡಿ ಊಟ ಮಾಡ್ತೀವಿ. ಊಟ ಮಾಡ್ತೀರಿ?

ಬರಗನ್ನು. ಇದು ಕೂಡ ಸುಧಾರಿತ ಹಗರಿ ಬರಗು HB1 ಅಂತ ತಳಿಯ ಪ್ರಮುಖ ಲಕ್ಷಣ ಏನು ಅಂದರೆ ಹೆಚ್ಚಿನ ಒಂದು ಇಳುವರಿ ಇಲ್ಲಿ ಕೂಡ 12-14 ಕ್ವಿಂಟಲ್ನಷ್ಟು ಇಳುವರಿ ಕೊಡ್ತದೆ ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ 70 ದಿನಗಳಲ್ಲೇ ಕಟಾವಿಗೆ ಬರ್ತದೆ ಇದು. ಮತ್ತು ಇದರಲ್ಲಿ ಕೂಡ ಕಚ್ಚಾ ನಾರು ಮತ್ತು ಖನಿಜಗಳಲ್ಲಿ ಎಲ್ಲ ಈ ಸಿರಿಧಾನ್ಯಗಳಲ್ಲಿ ನಮ್ಮ ಕ್ರೂಡ್ ಫೈಬರ್ ಅಂತ ಏನು ಹೇಳ್ತೀವಿ ಮತ್ತು ಖನಿಜಗಳು ಕೂಡ ಜಾಸ್ತಿ ಅಂಶವನ್ನೇ ಹೊಂದಿರ್ತವೆ ಇವು. ಮತ್ತು ಕೊರಲೆ, ಇದನ್ನು ಮುಖ್ಯವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಕೊರಲೆ ಅಂತ ಏನು ಹೇಳ್ತೀವಿ, ಇದು ಕರ್ನಾಟಕದಲ್ಲಿನೇ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ಪ್ರಥಮ ತಳಿ, ಎಲ್ಲೂ ಬಿಡುಗಡೆ ಆಗಿಲ್ಲ ಈ ಕೊರಲೆಯ ಒಂದು ತಳಿ, ಬ್ರೌನ್ ಟಾಪ್ ಮಿಲೆಟ್ ತಳಿ, ಇದು ನಮ್ಮಲ್ಲಿನೇ ಬಿಡುಗಡೆಯಾಗಿದೆ. ಇದು ಈಗ ಕೂಡ ಭಾರತ ದೇಶದಲ್ಲೂ ಕೂಡ ಇದು ಮೊದಲಿಗೆ ಬಿಡುಗಡೆಯಾಗಿದೆ ಅಂತ ನಾನು ಹೇಳಿ ಬಹಳ ಸಂತೋಷ ವ್ಯಕ್ತ ಆಗ್ತಾ ಇದೆ ನನಗೆ. ಇದು ಕೂಡ ನಮಗೆ 18-20 ಕ್ವಿಂಟಲ್ನಷ್ಟು ಇಳುವರಿ ಬರ್ತದೆ ಹೆಚ್ಚಿನ ಒಂದು ಧಾನ್ಯ, ಮತ್ತು ಮೇವಿನ ಇಳುವರಿ ಕೂಡ ಜಾಸ್ತಿ ಇದೆ. ಇದು 100 ದಿನಗಳು ಬೇಕಾಗ್ತದೆ ಇದು ಮಾಗಲಕ್ಕೆ. ಆಮೇಲೆ ಇದರಲ್ಲಿ ಕೂಡ ಕಬ್ಬಿಣ ಮತ್ತು ಕಚ್ಚಾ ನಾರು ಮತ್ತು ಖನಿಜಗಳು ಸಮೃದ್ಧವಾಗಿ ಇದರಲ್ಲಿ ಕೂಡ ಇರ್ತದೆ. ಮತ್ತು ಸಾಮೆಯಲ್ಲಿ ಕೂಡ ನಾವು ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇದು ಕೂಡ ಹಗರಿ ಅಂದರೆ ನಾವೇನು ಹೇಳ್ತೀವಿ, ಹಗರಿಯಿಂದ ಬಿಡುಗಡೆ ಮಾಡಿದ್ದಕ್ಕೆ ನಾವು ಹಗರಿ ಸಾಮೆ ಅಂತ ಹೇಳ್ತಾ ಇದ್ವಿ, HN HS ಆ ರೀತಿ ನಾವು ಒಂದು ಹೆಸರು ಕೊಟ್ಟು ಇದಕ್ಕೆ ಹಗರಿ ಸಾಮೆ 1 ಅಂತ ನಾವು ಇದನ್ನು ಕರೆದು, ಇದು 15-16 ಕ್ವಿಂಟಲ್ನಷ್ಟು ಇಳುವರಿ ಪ್ರತಿ ಹೆಕ್ಟೇರಿಗೆ ಬರ್ತದೆ. ಇದು ಕೂಡ 95 ದಿನಗಳು. ಮತ್ತು ಇದರ ಒಂದು ವಿಶಿಷ್ಟತೆ ಏನಂದರೆ ಇದು ಕೆಳಗೆ ಬೆಳೆಯುವುದಿಲ್ಲ, ಅಂದರೆ ಎತ್ತರ ಬೆಳೆದ್ರೂ ಇದು ಸಾಮೆ ಬೇರೆ ನಮ್ಮ ತಳಿಗಳಲ್ಲೂ ಇದು ಲೋಕಲ್ ತಳಿಗಳನ್ನು ಹೋಲಿಸಿದರೆ ಇದು ಕೆಳಗೆ ಬೀಳ್ತವೆ, ಇದು ಕೆಳಗೆ ಬೀಳುವುದಿಲ್ಲ, ಗಟ್ಟಿ ಯಾವ ಒಂದು ಕಾಂಡ ಇರುವುದರಿಂದ ಇದು ಕೆಳಗೆ ಬೀಳುವುದಿಲ್ಲ. ಮತ್ತು ಇದರಲ್ಲಿ ಕೂಡ ಕಚ್ಚನಾರು ಮತ್ತು ಖನಿಜಗಳು ಸಮೃದ್ಧವಾಗಿರ್ತದೆ. ಮತ್ತು ರಾಗಿಯಲ್ಲಿ ಕೂಡ ಅಂದರೆ ಈ ಭಾಗದಲ್ಲಿ ಕೂಡ ರಾಗಿ ಬೆಳೆಯುವ ರೈತರಿಗೆ ನಾವು ಹಗರಿ ರಾಗಿ 13 ಅಂಥೇಳಿ ಒಂದು ತಳಿ ಬಿಡುಗಡೆ ಮಾಡಿದ್ದೀವಿ. ಇದು ಸುಮಾರು 30-35 ಕ್ವಿಂಟಲ್ನಷ್ಟು ಇಳುವರಿ ಕೊಡ್ತದೆ ಮತ್ತು ಇದರ ಅವಧಿ 105-110 ದಿನಗಳು ಇರ್ತದೆ. ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇದೆ, 341 ಮಿಲಿಗ್ರಾಮ್ ಇದೆ. ಕಬ್ಬಿಣ ಮತ್ತು ಕಚ್ಚಾ ನಾರು ಕೂಡ ಇದರಲ್ಲಿ ಜಾಸ್ತಿ ಇದೆ. ಈ ಭಾಗಕ್ಕೆ ಇದು ಬಹಳ ಸೂಕ್ತ, ನಮ್ಮ ಇದಕ್ಕೆ ಬಹಳ ಸೂಕ್ತ ಅಂತ ಹೇಳ್ಬೋದು. ಆಮೇಲೆ ಸುಧಾರಿತ ಸಜ್ಜೆ ತಳಿಗಳೇ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ, MBP 1-2 ಅಂಥೇಳಿ. ಮತ್ತು ಜೋಳದಲ್ಲಿ ಕೂಡ ಹಿಂಗಾರಿ ಜೋಳ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಹಿಂಗಾರಿ ಜೋಳದಲ್ಲಿಯೂ ಕೂಡ ಒಂದು ಸುಧಾರಿತ ಜೋಳ ನಮಗೆ ಬಿಡುಗಡೆಗೆ ಸಿಕ್ಕಿದೆ. ಮತ್ತು ಈ ಎಲ್ಲ ಸಂಶೋಧನೆ ಕೂಡ ನಮಗೆ ಎಲ್ಲಿ, ನಾ ಹೇಳಿದೆ ಈಗಾಗಲೇ ಉತ್ಪಾದನೆ ಆಯಿತು, ಈಗ ಉತ್ಪನ್ನದ ಕಡೆ ಹೋಗೋಣ. ಉತ್ಪನ್ನ ಅಂದರೆ ಕೊಯ್ಲೋತ್ತರ ಸಂಸ್ಕರಣೆ. ಈಗ ಯಾವಾಗಲೂ ನಮ್ಮ ರೈತರು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಿದ್ದಿಲ್ಲ, ಯಾಕಂದರೆ ಇದಕ್ಕೆ ಕೊಯ್ಲೋತ್ತರ ಸಂಸ್ಕರಣೆಗೆ ಭಾಳಷ್ಟು ಸಮಸ್ಯೆಗಳಿದ್ದವು. ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡ ಕೇಂದ್ರ ಸರ್ಕಾರ ಈ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ ಮೈಕ್ರೋ ಇದ್ರದ್ದು ಏನು ಫಂಡ್ಸ್ ಇರ್ತದೆ ಅವನ್ನೆಲ್ಲವನ್ನು ಕೊಟ್ಟು ಈ ಒಂದು ವಿಶ್ವವಿದ್ಯಾಲಯಗಳನ್ನು ಭಾಳಷ್ಟು ಸದೃಢವನ್ನಾಗಿ ಮಾಡಿದೆ ಅಂತ ಹೇಳೋಕ್ಕೆ ನಾನು ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇಲ್ಲಿ ನಮ್ಮ ಇದರಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಕೂಡ ನಾವು ಮಾಡಿದ್ದೀವಿ ಎಲ್ಲ ರೈತರಿಗೆ. ನಾನು ಇನ್ನೊಂದೇನು ಹೇಳ್ತಾ ಇದ್ದೀನಿ, ಈಗ ನವೋದ್ಯಮಗಳನ್ನು ಏನಾದರೂ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಇದ್ದರೆ ಖಂಡಿತವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ರಿ. ಇಲ್ಲಿರೋ ಒಂದು ಫೆಸಿಲಿಟೀಸನ್ನು ತಾವು ನೋಡಿದರೆ ತಮಗೆ ಖಂಡಿತವಾಗಿ ಸಂತೋಷ ಆಗ್ತದೆ. ಯಾಕಂದರೆ ಇದನ್ನು ಪ್ರೊಸೆಸಿಂಗ್ ಮಾಡ್ಕೋಬೋದು, ಇದು ರವಾ ಮಾಡ್ಬೋದು, ಆಮೇಲೆ ಬರೀ ನವಣೆ ಇದ್ದರೆ ನವಣೆ ರವಾ ಮಾಡ್ಬೋದು, ನವಣೆಯಿಂದ ಯಾವ್ಯಾವ ಉತ್ಪನ್ನಗಳನ್ನು ತಯಾರು ಮಾಡ್ಬೋದು, ಆಮೇಲೆ ರಾಗಿಯಿಂದ ಏನು ಉತ್ಪನ್ನ ತಯಾರು ಮಾಡ್ಬೋದು. ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಜೋಳದಿಂದ ಪೌಷ್ಟೀಕರಿಸಿದ ಒಂದು ಬಿಸ್ಕಿಟ್ಗಳು ಇಲ್ಲಿ ನಮ್ಮಲ್ಲಿರ್ತದೆ, ಮತ್ತು ಜೋಳದ ಮೆಂತೆ ಕಡಬು ಅಂತ ಹೇಳ್ತೀವಿ, ಜೋಳದ ಬರ್ಫಿ, ಜೋಳದ ಥಾಳಿಪೆಟ್ಟು, ಜೋಳದ ಬಿಸಿಬೇಳೆ ಬಾತ್, ಇವೆಲ್ಲ ಗೃಹ ವಿಜ್ಞಾನಿಗಳು ಇದನ್ನು ಕೂಡ ಸಂಶೋಧನೆ ಮಾಡಿ ಯಾವ ರೀತಿ ನಾವು ಮಾಡಬಹುದು. ಆಮೇಲೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಹೊರಗಡೆ ಯುವಕರು ಅಥವಾ ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಪಿಜ್ಜಾ ಬರ್ಗರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಮ್ಮ ಕೃಷಿ ಮಂತ್ರಿಗಳು ಕೂಡ ಸಾಕಷ್ಟು ಮೊನ್ನೆ ಇಲ್ಲಿ ಬಂದಾಗ ನೋಡಿ ಬಹಳ ಸಂತೋಷಪಟ್ಟರು. ಯಾಕಂದರೆ ಇದು ಸಿರಿಧಾನ್ಯಗಳಿಂದ ನಾವು ಪಿಜ್ಜಾ ಬರ್ಗರ್ ಮಾಡಿ ನಮ್ಮ ವಿಜ್ಞಾನಿಗಳನ್ನು ಕಂಡುಹಿಡಿದು ಸಿರಿಧಾನ್ಯಗಳಿಂದನೇ ಮಾಡಬಹುದು ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಏನಿರ್ತದೆ, ನಮಗೆ ಮೈದಾ ಜಾಸ್ತಿ ಉಪಯೋಗ ಮಾಡಲ್ಲ ನಾವು ಇಲ್ಲಿ, ಅಂದರೆ ಗ್ಲುಟನ್ ಫ್ರೀ ಇರ್ತದೆ ಇದು. ಇದರಲ್ಲಿ ನಾರಿನ ಅಂಶ ಹೆಚ್ಚಿರ್ತದೆ. ನವಣೆಯ ಒಂದು ಪಿಜ್ಜಾ ಮತ್ತು ನವಣೆ ಬರ್ಗರ್ ಮತ್ತು ನವಣೆ ಬ್ರೆಡ್ ಕೂಡ ನಾವು ಇಲ್ಲಿ ಸಾಕಷ್ಟು ಈಗಾಗಲೇ ನಮ್ಮ ಬಹಳಷ್ಟು ಜನ ಬೇಡಿಕೆ ಇದೆ ನವಣೆ ಬ್ರೆಡ್ಗೆ. ಮತ್ತು ನವಣೆ ಶುಂಠಿಯಿಂದ ಪೌಷ್ಟೀಕರಿಸಿದ ಜೇನುತುಪ್ಪದ ಜಲ್ಲಿ ಅಂತಿದೆ, ರಾಗಿ ಚಕ್ಲಿ, ರಾಗಿ ಖಾಕರ ಅಂತ ಮಾಡ್ತಾ ಇದ್ದೀವಿ. ಇವು ಸಾಕಷ್ಟು, ಅಂದರೆ ನಾವು ಯಾವ ರೀತಿ ನಮ್ಮ ನವೋದ್ಯಮ ಪ್ರಾರಂಭ ಮಾಡಲು ಏನೇನು ಬೇಕಾಗ್ತದೆ ಎಲ್ಲ ಸಂಸ್ಕರಣೆಗಳಿಗೆ ಉಪಕರಣಗಳು ನಮ್ಮಲ್ಲಿ ಲಭ್ಯವಿದೆ, ಅದನ್ನು ನಾವು ಉಪಯೋಗ ಮಾಡ್ಕೋಬೋದು. ನಮ್ಮಲ್ಲಿ ಒಂದು MOU ಅಂತ ನಾವು ಮಾಡಿಕೊಂಡು ನೀವು ಯಾರಾದರೂ ಪ್ರಾರಂಭ ಮಾಡಲು ಇಚ್ಛೆ ಇದ್ದಲ್ಲಿ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಡಬಹುದು. ಮತ್ತು ಈಗ ಇಡ್ಲಿ ರವಾ ಅಂತ ನಾವು ಮಾಡ್ತಾ ಇರ್ತೀವಿ, ಅಂದರೆ ಜೋಳದ ಇಡ್ಲಿ ರವಾ ಯಾವ ರೀತಿ ಮಾಡಬಹುದು, ಈಗ ಬೇರೆ ರವಾ ಕಂಪೇರ್ ಮಾಡಿದರೆ ಜೋಳದ ರವಾ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರ್ತದೆ. ಮತ್ತು ಅದರಿಂದ ಈಗ ನಾವು ದೋಸೆ ಇಡ್ಲಿ ಅಥವಾ ರೊಟ್ಟಿ ಆ ರೀತಿ ನಾವು ಯಾವ್ಯಾವ ಒಂದು ಉತ್ಪನ್ನಗಳಂತ ನಾವು ಹೆಚ್ಚು ಮಾಡಿ ಆ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ನಾವು ಸೃಷ್ಟಿ ಮಾಡಿದರೆ ಖಂಡಿತವಾಗಿ ಈಗೇನು ನಾವೇನು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ನಾವೇನು ಇದು ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಖಂಡಿತವಾಗಿ ಈಡೇರ್ತದೆ ಅಂತ ನಾನು ಹೇಳೋಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಕೊನೆಯದಾಗಿ ರೈತರಿಗೆ ಏನು ಸಂದೇಶ ಕೊಡ್ತೀರಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ರೈತರಿಗೆ ಸ್ವಲ್ಪ ಕ್ಷೇತ್ರದಲ್ಲಾದರೂ ಎಲ್ಲರೂ ಬೆಳೀಲಿಕ್ಕೆ ಮುಂದೆ ಬಂದರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ನಿಮ್ಮ ಒಂದು ಕೊನೆಯ ಮಾತು ಏನು? ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಅಂತ ಯಾಕೆ ನಾವು ಮಾಡ್ತಾ ಇದ್ವಿ ಅಂದರೆ ಹೆಚ್ಚಿನ ಜಾಗೃತಿ ಮೂಡಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ. ಈ ಜಾಗೃತಿ ಇದರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಇದ್ದಿಲ್ಲ. ಈಗ ಜಾಗೃತಿ ಮೂಡಿದರೆ ಅಂದರೆ ನಮಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಹಿಂದೆ ನಾವು ಬೆಳೀತಾ ಇದ್ದೀವಿ, ಮುಂದಿನ ಒಂದು ಜನಾಂಗಕ್ಕೆ ಇದು ಫ್ಯೂಚರ್ ಫುಡ್ ಅಂತ ನಾವೇನು ಹೇಳ್ತೀವಿ. ಮುಂದಿನ ಜನಾಂಗಕ್ಕೆ ಬೇಕೇ ಬೇಕಾಗ್ತದೆ. ಯಾಕಂದರೆ ಈಗ ನಾವೇನು ಹೆಚ್ಚು ಹೆಚ್ಚು ನಾವು ಇದಕ್ಕೆ ಮಹತ್ವ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಡಿಕೆ ಬರ್ತದೆ, ಮುಂದಿನ ಜನಾಂಗ ಸದೃಢವಾಗಿರ್ತದೆ. ನಮಗೆ ಪೌಷ್ಟಿಕ ಆಹಾರ, ನಮಗೆ ಎಷ್ಟು ಆಹಾರ ಉತ್ಪನ್ನ ಮಾಡ್ತಾ ಇದ್ದೀವಿ ಅದರ ಒಂದು ಪ್ರೊಡ್ಯೂಸ್ ದ ಫುಡ್ ಒಂದು ಉತ್ಪಾದನೆ ಒಂದು ಕಡೆಗೆ ಸೇಫ್ ಫುಡ್ ಅಂತ ನಾವು ಹೇಳ್ತೀವಿ. ಟು ಪ್ರೊಡ್ಯೂಸ್ ಸೇಫ್ ಫುಡ್ ಅದು ಆಹಾರದಲ್ಲಿ ಯಾವುದೇ ಒಂದು ಕಲ್ಮಶ ಇರಬಾರದು. ಸೊ ಸೇಫ್ ಫುಡ್ ನೀವು ನೋಡ್ಲಿಕ್ಕೆ ಕೂತ್ರೆ ಸಿರಿಧಾನ್ಯಗಳು ನನ್ನ ದೃಷ್ಟಿಯಿಂದ ಸೇಫ್ ಫುಡ್ ಅಂತ ಹೇಳ್ಬೋದು ನಾವು. ಸೊ ಇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇದರ ಒಂದು ಬೇಡಿಕೆ ಹೆಚ್ಚು ಮಾಡಿ